ಬಳಸೋದು ಒಂದು ಉಪಾಯ ಅಂತ ಹೇಳ್ಬೋದು. ಆಹಾರ ಬೆಳೆಗಳೊಂದಿಗೆ ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೆಯೋದನ್ನ ರೈತರು ರೂಢಿ ಮಾಡ್ಕೋಬೇಕಾಗಿದೆ. ಸಮಗ್ರ ಬೇಸಾಯ ಪದ್ಧತಿಯ ಅಳವಡಿಕೆನೂ ಸಹ ಇಲ್ಲಿ ನಮಗೆ ಸಹಾಯ ಮಾಡಬಲ್ದು. ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನ ನಾವು ಮಾಡ್ಕೋಬೇಕಾಗಿದೆ. ಹಾಗೇನೆ ಬಹು ಬೆಳೆ ಪದ್ಧತಿಯ ಅಳವಡಿಕೆಯನ್ನ, ಮಿಶ್ರ ಬೆಳೆ ಪದ್ಧತಿಯ ಅಳವಡಿಕೆಯನ್ನ ರೈತರು ಇತ್ತೀಚೆಗೆ ಬಹಳ ಕಡಿಮೆ ಮಾಡ್ತಾ ಇದ್ದಾರೆ. ಅದನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು. ಹವಾಮಾನ ವೈಪರೀತ್ಯಗಳು ಏನೇನಾಗ್ತಾ ಇದೆ ಇತ್ತೀಚೆಗೆ, ಅವುಗಳಿಗೆ ಅನುಗುಣವಾಗಿ ಸೂಕ್ತವಾದಂತ ತಳಿ ಮತ್ತು ಬೆಳೆ ಪದ್ಧತಿಗಳ ಆಯ್ಕೆಯನ್ನ ಮಾಡ್ಕೊಳ್ಳೋದಿರ್ಬಹುದು, ಮಳೆ ನೀರು ಕೊಯ್ಲನ್ನ ಮಾಡೋದಿರ್ಬಹುದು, ಜೈವಿಕ ಇಂಧನದ ಉತ್ಪಾದನೆಯನ್ನ ಮಾಡುವಂತದ್ದಿರ್ಬಹುದು, ಇದೆಲ್ಲದರ ಜೊತೆಗೆ ಅತಿ ಮುಖ್ಯವಾಗಿ ದ್ವಿತೀಯ ಕೃಷಿಗೆ ಆದ್ಯತೆ ನೀಡೋದು. ಹಾಗಿದ್ರೆ ಏನಿದು ದ್ವಿತೀಯ ಕೃಷಿ? ಗ್ರಾಮೀಣ ಮಟ್ಟದಲ್ಲಿ ಗುಡಿ ಕೈಗಾರಿಕೆ ಅಂತ ನಾವೇನ್ ಹೇಳ್ತಿದ್ವಿ, ಆ ಚಟುವಟಿಕೆ ಸ್ಥಳೀಯ ಮತ್ತು ಸುತ್ತಮುತ್ತಲಿನ ರೈತರ ಆರ್ಥಿಕ ಮಟ್ಟ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನ ನಾವು ಸೆಕೆಂಡರಿ ಅಗ್ರಿಕಲ್ಚರ್ ಅಥವಾ ದ್ವಿತೀಯ ಕೃಷಿ ಅಂತ ಅನ್ಬಹುದು. ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಮೂಲ ಹಾಗೂ ಕಚ್ಚಾ ವಸ್ತುಗಳನ್ನ ಮಾನವ ಶಕ್ತಿ ಕೌಶಲ್ಯಗಳಿಂದ, ಅವುಗಳ ಮಾನವ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಂಡು ಆದಾಯ ಗಳಿಸುವಂತಹ ಹಾದಿನೇ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳ್ಬಹುದು. ಇಲ್ಲಿ ಸ್ಥಳೀಯವಾಗಿ ಉತ್ಪಾದಿಸಲಾದಂತ ಕಚ್ಚಾ ವಸ್ತು ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಸಂಸ್ಕರಣೆಗೆ ಒಳಗಾಗಿದ್ರೆ ಆ ಕಚ್ಚಾ ವಸ್ತುವನ್ನ ಮೌಲ್ಯವರ್ಧನೆ ಮಾಡಲಿಕ್ಕೆ ನಾವು ಉದ್ಯಮ ಅಥವಾ ಯಾವುದೋ ಒಂದು ಕಂಪನಿ ಫ್ಯಾಕ್ಟರಿಗೆ ನಾವು ಪೂರೈಕೆ ಮಾಡಿ ಸಹ ಇಲ್ಲಿ ಆದಾಯನ ಗಳಿಸಬಹುದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಹ ಒಂದು ನಿರ್ದೇಶನಾಲಯನ ಕಳೆದ ವರ್ಷ ಸ್ಥಾಪಿಸಿರೋದು ಸ್ವಾಗತಾರ್ಹ ಸಂಗತಿ ಅಂತ ಹೇಳ್ಬಹುದು. ಜೇನು ಸಾಕಾಣಿಕೆ ಮಾಡೋದಿರ್ಬೋದು, ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡೋದಿರ್ಬೋದು, ಎರೆಹುಳು ಗೊಬ್ಬರಗಳ ಉತ್ಪಾದನೆ ಮಾಡೋದಿರ್ಬೋದು, ಸಾವಯವ ಬಣ್ಣ ಮತ್ತು ಡೈ ತಯಾರಿಕೆ ಮಾಡೋದಿರ್ಬೋದು, ಅಣಬೆ ಉತ್ಪಾದನೆ ಮಾಡೋದಿರ್ಬೋದು, ರೇಷ್ಮೆ ಸಾಕಣೆ, ನರ್ಸರಿ, ತೋಟಗಾರಿಕಾ ಮತ್ತು ಕೃಷಿ ಬೆಳೆಗಳ ಮೌಲ್ಯವರ್ಧನೆ, ಇವೆಲ್ಲನೂ ಸಹ ಸೆಕೆಂಡರಿ ಅಗ್ರಿಕಲ್ಚರ್ಗೆ ಉದಾಹರಣೆ ಅಂತ ಹೇಳ್ಬೋದು. ಈ ಸೆಕೆಂಡರಿ ಅಗ್ರಿಕಲ್ಚರ್ನಲ್ಲಿ ಹೆಚ್ಚು ಲಾಭದಾಯಕವಾದದ್ದು ಅಂತ ಅಂದ್ರೆ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಈ ಕೃಷಿ ತೋಟಗಾರಿಕಾ ಉತ್ಪನ್ನಗಳು ಏನ್ ಬರುತ್ತೆ, ಇವುಗಳಿಗೆ ಸ್ಥಳೀಯವಾಗಿನೇ ಸಂಸ್ಕರಣೆ ಮಾಡಿ ಬ್ರ್ಯಾಂಡಿಂಗು ಪ್ಯಾಕಿಂಗು ಮಾಡಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಟ್ರೆ ರೈತರ ಆದಾಯ ದ್ವಿಗುಣ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಾನೆ ಹೇಳ್ಬಹುದು. ಉದಾಹರಣೆಗೆ ಹೇಳೋದಾದ್ರೆ ಹಣ್ಣುಗಳಿಂದ ಜಾಮ್ ತಯಾರಿ ಮಾಡೋದಿರ್ಬೋದು, ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡೋದಿರ್ಬೋದು, ನಿಂಬೆಕಾಯಿಂದ ಉಪ್ಪಿನಕಾಯಿ ಮಾಡೋದಿರ್ಬೋದು, ಇವೆಲ್ಲ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ರೈತರು ಸ್ಥಳೀಯವಾಗಿ ಮಾರಾಟ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ತಯಾರಿಸ್ಲಿಕ್ಕೆ ಹಳ್ಳಿ ಮಟ್ಟದಲ್ಲಿ ಪ್ರಾಥಮಿಕ ಮೌಲ್ಯವರ್ಧನೆಗೆ ಆದ್ಯತೆ ಕೊಡಬೇಕು. ಜೊತೆಗೆ ಕ್ಲಸ್ಟರ್ ಮಟ್ಟದಲ್ಲಿ ಅಂದ್ರೆ 25-50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತ ಸಹಕಾರಿ ಒಕ್ಕೂಟಗಳ ಮೂಲಕನೂ ಸಹ ಮೌಲ್ಯವರ್ಧನೆ ಮಾಡೋದಿರಬಹುದು. ಇವುಗಳು ತಯಾರಿಸತಕ್ಕಂತ ಉತ್ಪನ್ನಗಳು ಆ ಪ್ರದೇಶದ ಹೊರಗೆ ಅಂದ್ರೆ ನಗರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತೆ ಅಂತ ಹೇಳ್ಬಹುದು. ಮಹಿಳಾ ಸ್ವಸಹಾಯ ಗುಂಪುಗಳು ಸಹ ಇಲ್ಲಿ ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ ಅತಿ ಮುಖ್ಯವಾದಂತಹ ಪಾತ್ರ ವಹಿಸ್ತವೆ. ಮೌಲ್ಯವರ್ಧನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಮೌಲ್ಯವರ್ಧಿತ ಉತ್ಪನ್ನಗಳ ಪಾಕ ವಿಧಾನದಲ್ಲಿ ಏಕರೂಪತೆ ಅಗತ್ಯ. ಅಂದ್ರೆ ರೆಸಿಪಿ ಸ್ಟ್ಯಾಂಡರ್ಡೈಸ್ ಮಾಡಿದ್ರೆ ಎಲ್ಲಾ ಬ್ಯಾಚುಗಳ ಉತ್ಪನ್ನನು ಸಹ ಒಂದೇ ರೀತಿಯಾಗಿರುತ್ತೆ. ಉದಾಹರಣೆಗೆ ಇವತ್ತು ನಾನು ಜಾಮ್ ತಯಾರು ಮಾಡಿದ್ರೆ ನಾಳೆ ಮಾಡಿರೋ ಜಾಮು ಸಹ ಅದೇ ರುಚಿಯಲ್ಲಿ ಇರಬೇಕು. ಇದನ್ನ ನಾವು ರೆಸಿಪಿ ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೀವಿ. ಒಂದು ಮಟ್ಟಿನ ಯಾಂತ್ರೀಕರಣ ಬಹಳ ಮುಖ್ಯ ಅಂತ ಹೇಳ್ಬೋದು. ಉದಾಹರಣೆಗೆ ಪಲ್ಪಿಂಗ್ ಮಾಡ್ತಕ್ಕಂಥ ಘಟಕ ಇರ್ಬೋದು, ಸ್ಲೈಸಿಂಗ್ ಮಾಡ್ತಕ್ಕಂಥ ಘಟಕ, ಇವೆಲ್ಲ ನಮಗೆ ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗ್ತವೆ. ಈ ಎಲ್ಲಾ ಅಂಶಗಳನ್ನ ನಾವು ಕೃಷಿಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಇದೆ. ಆದ್ರೆ ರೈತರು ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಒಂದೇ ಬಾರಿ ಅಳವಡಿಸಿಕೊಳ್ಬೇಕು ಅಂತೇನಿಲ್ಲ. ಅವರವರ ಅಗತ್ಯಕ್ಕೆ ಅನುಗುಣವಾಗಿ ನಮಗೆ ಬೇಕಾದಂತ ರೀತಿಯಲ್ಲಿ ಇವುಗಳನ್ನ ಅಳವಡಿಸಿಕೊಳ್ಬಹುದು. ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಇಲಾಖೆಗಳು, ವಿಶ್ವವಿದ್ಯಾಲಯಗಳು, ಸಂಶೋಧನಾ ಕೇಂದ್ರಗಳು ಮತ್ತು ಸರ್ಕಾರದ ಪಾತ್ರ ಬಹಳ ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ರೈತರ ಆದಾಯ ದ್ವಿಗುಣಗೊಳಿಸುವ ಹಾದಿಯಲ್ಲಿ ಕೆಲವೊಮ್ಮೆ ನಾವು ನಿಗದಿತ ಕಾರ್ಯಸೂಚಿಗಳನ್ನ ಹಾಕಿಕೊಳ್ಬೇಕಾಗತ್ತೆ. ಅವು ಯಾವುದು ಅಂತಂದ್ರೆ, ಕೃಷಿಗೆ ಪೂರಕವಾದಂತ ಸರ್ಕಾರದ ಯೋಜನೆಗಳು, ತಂತ್ರಜ್ಞಾನಗಳ ಅಭಿವೃದ್ಧಿ, ಕೃಷಿ ನೀತಿಗಳು, ಇವುಗಳು ನಿಜವಾಗಿಯೂ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ನಮ್ಗೆ ಸಹಾಯ ಮಾಡುತ್ತವೆ. ಕೆಲವೊಮ್ಮೆ ಮಧ್ಯವರ್ತಿಗಳ ಹಾವಳಿಯಿಂದನೂ ಸಹ ರೈತರನ್ನ ಮುಕ್ತಿಗೊಳಿಸಿದ್ರೆ ತನ್ನಷ್ಟಕ್ಕೆ ತಾನೇ ರೈತರ ಆದಾಯ ಹೆಚ್ಚಾಗತ್ತೆ ಅನ್ನೋ ಮಾತು ಸತ್ಯವಾದಂಥದ್ದು. ಒಂದರ್ಥದಲ್ಲಿ ಹೇಳೋದಾದ್ರೆ, ಒಂದೇ ಕೃಷಿಯಿಂದ ಏಕಬೆಳೆ ಪದ್ಧತಿಯಿಂದ ನಮ್ಮ ಆದಾಯ ದ್ವಿಗುಣಗೊಳ್ಳೋದು ಅಸಾಧ್ಯ. ಅದೇನಿದ್ರೂ ಸಮಗ್ರ ಕೃಷಿ ಪದ್ಧತಿ ಅಥವಾ ಕೃಷಿಯೇತರ ಮೂಲ ಕಸುಬುಗಳಿದ್ರೆ ಮಾತ್ರ ನಮ್ಮ ಆದಾಯ ಹೆಚ್ಚಾಗಬಹುದು. ಅಂದ್ರೆ ರೈತರು ಈಗ ಭತ್ತವನ್ನ ಬೆಳೀತಾ ಇದ್ರೆ ಬರೀ ಭತ್ತವನ್ನೇ ಪ್ರತಿ ವರ್ಷ ಬೆಳೆಯೋದು, ಬರೀ ಅದೊಂದೇ ಬೆಳೆಯನ್ನ ಬೆಳೆಯೋದು, ಹತ್ತಿ ಬೆಳೀತಾ ಇದ್ರೆ ಅದೊಂದೇ ಬೆಳೆಯೋದು ಮಾಡ್ತಾರೆ. ಅದ್ರ ಬದಲಾಗಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ಒಂದರಲ್ಲಿ ನಮ್ಗೆ ಲಾಭ ಕಡಿಮೆ ಆದ್ರೆ ಇನ್ನೊಂದು ಬೆಳೆಯಲ್ಲಿ ನಮ್ಗೆ ಲಾಭ ಬರ್ಲಿಕ್ಕೆ ಸಾಧ್ಯತೆ ಇದೆ. ಮೆಕ್ಕೆಜೋಳ, ಹತ್ತಿ, ಭತ್ತ, ರಾಗಿ, ಕಬ್ಬು, ಅಡಿಕೆ, ಬಾಳೆ ಇವುಗಳನ್ನ ಬೆಳೆದ್ರೆ ನಮಗೆ ಹೊಟ್ಟೆ ತುಂಬಬಹುದು ಹೊರತು ಜೇಬು ತುಂಬೋದಿಲ್ಲ. ಪರ್ಯಾಯ ಬೆಳೆ, ಅಂತರ ಬೆಳೆ, ಬಹುಮಾಡಿ ಬೆಳೆ ತಂತ್ರಜ್ಞಾನಗಳನ್ನ ನಾವು ಅಳವಡಿಸಿಕೊಳ್ಳೋದು ಅನಿವಾರ್ಯ ಆಗಿದೆ ಅಂತ ಹೇಳ್ಬಹುದು. ಇನ್ನು ನಮ್ಮ ದೇಶದ ಆಹಾರದ ಉತ್ಪನ್ನಗಳ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನು ಮುಟ್ಟಬೇಕು ಅಂತ ಆವಾಗ್ಲೇ ನಾನು ಹೇಳಿದೆ. ನಾವು ಗುಣಮಟ್ಟ ಕಾಪಾಡೋದು ಅಂತಂದ್ರೆ ಎಲ್ಲಾ ಹಂತಗಳಲ್ಲೂ, ಅಂದ್ರೆ ಮಣ್ಣಿನ ಆರೋಗ್ಯ ಕಾಪಾಡೋದ್ರಿಂದ ಹಿಡ್ಕೊಂಡು ನೀರಿನ ಆರೋಗ್ಯ ಕಾಪಾಡೋದ್ರಿಂದ ಹಿಡ್ಕೊಂಡು ನಾವು ಅದಕ್ಕೆ ಬಳಸ್ತಕ್ಕಂತ ಎಲ್ಲ ರಾಸಾಯನಿಕಗಳಿರಬಹುದು ಅಥವಾ ಗೊಬ್ಬರಗಳಿರಬಹುದು, ಅವೆಲ್ಲವುಗಳ ಗುಣಮಟ್ಟವನ್ನ ನಾವು ಕಂಡುಕೊಂಡಾಗ ನಮಗೆ ಗುಣಮಟ್ಟದ ಬೆಳೆಯನ್ನ ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಕೃಷಿಯಲ್ಲಿ ಕೊಯ್ಲೋತ್ತರ ತಾಂತ್ರಿಕತೆ ಮತ್ತು ಮೌಲ್ಯವರ್ಧನೆಗೆ ತುಂಬಾ ಮಹತ್ವವಿದೆ ಅನ್ನೋದನ್ನ ನಾವು ಹೇಳಿದ್ವಿ. ಏಕಂದ್ರೆ ರೈತರು ಬೆಲೆ ಕುಸಿದಾಗ ಬೆಳೆಗಳನ್ನ ಏನ್ ಮಾಡ್ತಾರೆ, ಬೀದಿಗೆ ಹಾಕೋ ಬದಲು ಸರ್ಕಾರ ಮೌಲ್ಯವರ್ಧನೆ ಘಟಕವನ್ನ ನಿರ್ಮಿಸಿ ಅಂತ ಸಂದರ್ಭದಲ್ಲಿ ರೈತರಿಂದ ನೇರವಾಗಿ ಉತ್ಪನ್ನವನ್ನ ಖರೀದಿಸಿದ್ರೆ ರೈತರ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗ್ಲಿಕ್ಕೆ ಇದು ಒಂದು ಮಾರ್ಗ ಅಂತಂದೇ ಹೇಳ್ಬಹುದು. ಜೊತೆಗೆ ತುಂಡು ಭೂಮಿ ಹಿಂಡು ಬೆಳೆ ಅನ್ನೋ ಒಂದೇನು ಸಮಗ್ರ ಕೃಷಿ ಪದ್ಧತಿ ಇದೆ, ಇದು ಒಂದು ತರ ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿಸುತ್ತೆ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ, ಕುರಿ ಸಾಕಾಣಿಕೆ, ಜೇನು ಕೃಷಿ, ಅಣಬೆ ಬೇಸಾಯ ಹಿಂಗೆ ಹಲವಾರು ಉಪಕಸಬುಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಿರಂತರ ಆದಾಯವನ್ನ ನಾವು ಪಡಿತಾ ಇರಬಹುದು. ಇನ್ನು ಕೆಲವೊಂದಿಷ್ಟು ಗಮನಿಸಬೇಕಾದಂತ ಅಂಶಗಳು ಏನಂತಂದ್ರೆ, ನಮ್ಮ ದೇಶದಲ್ಲಿ ಗುಣಮಟ್ಟದ ಬೀಜದ ಲಭ್ಯತೆ ಈಗಿರೋದಕ್ಕಿಂತ 15% ಹೆಚ್ಚಾಗಬೇಕಾಗಿದೆ. ಇದರಿಂದ ಉತ್ತಮ ಫಸಲನ್ನ ನಿರೀಕ್ಷಿಸಬಹುದು. ಕಡ್ಡಾಯವಾಗಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರದ ಬಳಕೆ ಮಾಡೋದು ಇಲ್ಲಿ ಅತಿ ಮುಖ್ಯ. ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಸಮತೋಲನದಲ್ಲಿ ನಿರ್ವಹಿಸೋದು ಸಹ ಅಷ್ಟೇ ಮುಖ್ಯ. ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಹೈನುಗಾರಿಕೆಗೆ ಉತ್ತೇಜನ, ಅದರಲ್ಲೂ ಉತ್ತಮ ರಾಸಿನ ತಳಿಗಳ ಲಭ್ಯತೆ ಇರ್ಬೋದು, ಗುಣಮಟ್ಟದ ಪಶು ಆಹಾರ ಪೂರೈಕೆ ಇರ್ಬೋದು, ರೋಗ ರುಜಿನಗಳ ವೈಜ್ಞಾನಿಕ ನಿರ್ವಹಣೆ ಇರ್ಬೋದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಳ್ಳೆ ಗುಣಮಟ್ಟದ ಹಾಲು ಉತ್ಪಾದನೆ ಆಗುತ್ತೆ. ಅದರಿಂದ ಒಳ್ಳೆ ಗುಣಮಟ್ಟದ ಹಾಲಿನಿಂದ ಉತ್ತಮ ಬೆಲೆಯನ್ನ ರೈತರು ಪಡೀಬಹುದು. ನಮ್ಮ ದೇಶದಲ್ಲಿ ಕೊಯ್ಲೋತ್ತರ ಹಾನಿ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಏನ್ ಹೇಳ್ತೀವಿ, ಅದು ಸುಮಾರು 30% ನಷ್ಟಿದೆ. ಹಾಗಾಗಿ ಸೂಕ್ತ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇವೆಲ್ಲ ಮಾಡೋದ್ರಿಂದ ಆ 30% ಏನ್ ವೇಸ್ಟೇಜ್ ಆಗ್ತಾ ಇದೆ ಅದನ್ನು ಸಹ ನಾವು ಲಾಭದಾಯಕವಾಗಿ ನಾವು ಬಳಕೆ ಮಾಡಬಹುದು. ಆಹಾರ ಉತ್ಪಾದನೆಯಲ್ಲಿ ನಾವು ಬಹಳ ಮುಂದೆ ಇದ್ದೀವಿ, ಆದ್ರೆ ಗುಣಮಟ್ಟ ಅಷ್ಟಕ್ಕಷ್ಟೇ. ಸೊ ಹಂಗಾಗಿ ನಾವು ಗುಣಮಟ್ಟ ಸುಧಾರಣೆಗೂ ಸಹ ಹೆಚ್ಚಿನ ಒತ್ತು ಕೊಟ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಹೆಚ್ಚಿನ ಬೆಲೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಆಧಾರಿತ ಉಪಕಸುಬುಗಳ ಏನಂತೀವಿ, ಅಣಬೆ ಉತ್ಪಾದನೆ ಇರಬಹುದು, ಹೈನುಗಾರಿಕೆ ಇರಬಹುದು, ಬೆರಹುಳು ಗೊಬ್ಬರ ಉತ್ಪಾದನೆ ಇರಬಹುದು, ಜೇನು ಸಾಕಾಣಿಕೆ ಇರಬಹುದು ಅಥವಾ ಮೌಲ್ಯವರ್ಧನೆ, ಇವುಗಳತ್ತ ಯುವಕರನ್ನ ನಾವು ಆಕರ್ಷಿಸಿದ್ರೆ ನಿರಂತರ ಆದಾಯವನ್ನ ರೈತರು ಪಡೆಯಬಹುದು. ಹಿಂದೆ ಇರೋದು ಕೃಷಿ ಯಾಂತ್ರೀಕರಣದಲ್ಲಿ. ಸೊ ಹಾಗಾಗಿ ಈ ಕೃಷಿ ಯಾಂತ್ರೀಕರಣವು ಸಹ ನಮ್ಗೆ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯುವ ರೈತರು ಸರಿಯಾದ ತಂತ್ರಜ್ಞಾನವನ್ನ ಏನು ಬಳಸಿಬಿಟ್ಟು ಕೃಷಿಯನ್ನ ಉಳಿಸಿ ಬೆಳೆಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿದೆ. ರೈತರಿಗೆ ಮೂಲಭೂತವಾಗಿ ಬೇಕಾದಂತಹ ನೀರು, ವಿದ್ಯುತ್ತು, ತಂತ್ರಜ್ಞಾನ ಹಾಗೇನೆ ಮಾಹಿತಿ ಇವುಗಳನ್ನ ಪೂರೈಸುವತ್ತ ಸರ್ಕಾರನು ಸಹ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. ಇದರಿಂದ ಮಾತ್ರ ರೈತರ ಆದಾಯ ದ್ವಿಗುಣಗೊಳಿಸುವಂತಹ ಕನಸು, ಚಿಂತನೆ ಖಂಡಿತ ನನಸಾಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಬಹುದು. ರೈತ ಬಂಧುವರೇ, ಇದುವರೆಗೆ ರೈತರ ಆದಾಯ ದ್ವಿಗುಣಗೊಳಿಸಲು ಮಾರ್ಗಗಳ ಕುರಿತು ಡಾಕ್ಟರ್ ಶಿಲ್ಪಾ ಹೆಚ್ ಅವರ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಕೃಷಿ ಗೀತೆಗಳನ್ನು. Oh,

ತಂದಿದೆ ಬಲವು ಈಗ ತಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ. ಮೈಸೂರಿನ ಅಂಧ ಹಾಗೂ ಶ್ರವಣದೋಷವುಳ್ಳ ಮಕ್ಕಳ ಶಿಕ್ಷಕರ ತರಬೇತಿ ಕೇಂದ್ರ 2025-26 ಸಾಲಿಗೆ ಅಂಧ ಹಾಗೂ ಶ್ರವಣದೋಷವುಳ್ಳ ಮಕ್ಕಳಿಗೆ ಬೋಧಿಸಲು ವಿಶೇಷ ಡಿಎಡ್ ತರಬೇತಿಗೆ ದಾಖಲಾಗಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿಗಳ ಅವಧಿ 2 ವರ್ಷಗಳಾಗಿದ್ದು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳನ್ನು ಪಡೆದು ಉತ್ತೀರ್ಣರಾದ ಆಸಕ್ತ ಅಭ್ಯರ್ಥಿಗಳು ದಿನಾಂಕ 12/7/2025 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ rehabcouncil.in ಅಥವಾ ತರಬೇತಿ ಕೇಂದ್ರಕ್ಕೆ ಖುದ್ದಾಗಿ ಬಂದು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರಬೇತಿ ಸಂಯೋಜಕರ ದೂರವಾಣಿ ಸಂಖ್ಯೆ 9111356-1620 ಮತ್ತು 9686-7623-78. ಕಚೇರಿಯ ದೂರವಾಣಿ ಸಂಖ್ಯೆ 08301249-1600.